ತತ್ವಮಸಿ ಪ್ರಶಾಂತಂ ಅಮಲಂ ಬ್ರಹ್ಮ ಅದ್ವಯಂ ಯತ್ಪರಂ ತತ್ ತ್ವಮಸಿ. ಯಾವುದು ಅತ್ಯಂತ ಹೆಚ್ಚಿನದಾಗಿದೆಯೋ, ಶ್ರೇಷ್ಠವಾಗಿದೆಯೋ, ಎರಡಿಲ್ಲದೆ ಇದ್ದಂಥದ್ದಾಗಿದೆಯೋ, ಪ್ರಶಾಂತವಾಗಿದೆಯೋ, ಅಮಲಂ ಮಲರಹಿತವಾಗಿದೆಯೋ, ಅಂತಹ ಬ್ರಹ್ಮನು ನೀನೇ ಆಗಿದ್ದೀಯ. ತತ್ ತ್ವಂ ಅಸಿ, ಆ ಬ್ರಹ್ಮನು ನೀನೇ ಆಗಿದ್ದೀಯ ಅನ್ನುವ ಈ ಸ್ಪಷ್ಟತೆಯನ್ನು ಕೊಡುವುದರ ಮೂಲಕವಾಗಿ ಆಲ್ಮೋಸ್ಟ್ ಉಪದೇಶವನ್ನು ಮುಕ್ತಾಯಗೊಳಿಸಲಿಕ್ಕೆ ಈಗ ಪ್ರಾರಂಭವಾಗಿದೆ. ಇದಾದ ಮೇಲೆ ನಿಮಗೆ ನಿಧಿಧ್ಯಾಸನ ಶ್ಲೋಕಗಳು ಅಂತ ಬರ್ತವೆ. ನಿಧಿಧ್ಯಾಸನ ಶ್ಲೋಕಗಳನ್ನು ಈ 108 ಶ್ಲೋಕಗಳಲ್ಲಿ ತಗೊಂಡಿಲ್ಲ, ಅದನ್ನು ನಾವು ಪಾಠ ಮಾಡೋದಷ್ಟೇ. ಸೊ ಹಾಗೆಯೇ ಮುಂದಿನ ಶ್ಲೋಕಕ್ಕೆ ಹೋಗೋದು. ಸದ್ಯ 254 82 ಶ್ಲೋಕ. ನಿದ್ರಾಕಲ್ಪಿತ ದೇಶ ಕಾಲ ವಿಷಯ ಜ್ಞಾತ್ರ ಜ್ಞಾತ್ವಾದಿ ಸರ್ವಂ ಯತಃ. ನಿದ್ರಾಕಲ್ಪಿತ ದೇಶ ಕಾಲ ವಿಷಯ ಜ್ಞಾತ್ರಾದಿ ಸರ್ವಂ ಯತಃ. ಜ್ಞಾತ್ವಾದಿ ಸರ್ವಂ ಯತಃ. ಜ್ಞಾತ್ವಾದಿ ಸರ್ವಂ ಯತಃ. ಮಿಥ್ಯಾ ತದ್ವದಿಹಾಪಿ ಜಾಗ್ರತಿ ಜಗತ್. ಮಿಥ್ಯಾ ತದ್ವದಿಹಾಪಿ ಜಾಗ್ರತಿ. ಜ್ಞಾನ ಕಾರ್ಯತ್ವತಃ ಯಸ್ಮಾದೇವಮಿದಂ ಶರೀರಕರಣ ಪ್ರಾಣಾಹಮಾದ್ಯಪ್ಯಸತ್ ತಸ್ಮಾತ್ ತತ್ವಮಸೀತಿ ಪ್ರಶಾಂತಮಮಲಂ. ಬ್ರಹ್ಮದ್ವಯಂ ಯತ್ಪರಂ. ಯಥ ಒಂದು ಸುಂದರವಾದಂತಹ ತುಲನೆಯನ್ನು ಕೊಡ್ತಾ ಇದ್ದಾರೆ ನಿದ್ರಾಸ್ಥಿತಿಗೂ. ಆ ನಿದ್ರಾಸ್ಥಿತಿಯಲ್ಲಿಯ ಕನಸಿಗೂ ಕನಸಿನ ಸ್ಥಿತಿ ಮತ್ತು ಎಚ್ಚರದ ಸ್ಥಿತಿ ಇವು ಎರಡೂ ಕೂಡ ಮಿಥ್ಯವೆಂದೇ ಪರಿಗಣಿಸಲ್ಪಡುತ್ತೆ. ವೆರಿ ಸಿಂಪಲ್ ಇದೆ. ಎಚ್ಚರ ಆದ ಮೇಲೆ ಕನಸು ಹೇಗೆ ಸುಳ್ಳೇ ಸುಳ್ಳು ಅಷ್ಟೇ ಸುಳ್ಳು ಸ್ವರೂಪದ ಜ್ಞಾನವಾಗಿದೆ. ಯಾವುದು? ಈ ಎಚ್ಚರ. ಸ್ವಪ್ನವು ಎಚ್ಚರಾದ ನಂತರ ಹೇಗೆ ಸುಳ್ಳೇ ಸುಳ್ಳು, ಸ್ವರೂಪದ ಎಚ್ಚರವಾದಾಗ ಈ ಎಚ್ಚರವೂ ಕೂಡ ಸುಳ್ಳೇ ಸುಳ್ಳು. ಅದನ್ನು ನಾವು ಮಿಥ್ಯಾ ಅಂತ ಯಾಕೆ ಕರಿತೀವಿ? ನಮಗೆ ಎಚ್ಚರವಾಗುವ ಪೂರ್ವದಲ್ಲಿ ಕನಸಿನಲ್ಲಿ ಎಲ್ಲವೂ ಸತ್ಯವಾಗಿದ್ದು ತಾನೆ. ಎಷ್ಟು ಸತ್ಯ ಅಂದರೆ ಕನಸು ಅನ್ನೋದೇ ನಮಗೆ ಗೊತ್ತಿದೆ. ವನಸ್ಪತಿಗಳು, ಹೂವು, ಹಣ್ಣು, ಕಾಯಿ, ಪಕ್ಷಿ, ಪ್ರಾಣಿಗಳು, ಅಲ್ಲಿರುವಂತಹ ಮರಗಳು, ವೃಕ್ಷಗಳು, ನೆಲ, ಭೂಮಿ, ಜಲ, ಎಲ್ಲ ಎಚ್ಚರ ಆದಮೇಲೆ ಹೌದಾ ಸುಳ್ಳೇ ಸುಳ್ಳು. ಇನ್ನು ಸ್ವರೂಪದ ಎಚ್ಚರವಾದಾಗ ಇದು ಯಾವುದು ಸತ್ಯ ಅಂದ್ಕೊಂಡಿವೋ ಇದು ಕೂಡ ಸುಳ್ಳೇ ಸುಳ್ಳು ಅಂತ ಸಿದ್ಧವಾಗ್ತದೆ. ಈವನ್ ಅದರ್ವೈಸ್ ಇದು ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ. ಇನ್ನೊಂದು ರೀತಿಯಲ್ಲಿ ವಿಚಾರ ಮಾಡೋಣ, ಕನಸಿನ ವಿಷಯ ವಸ್ತುಗಳು ಪದಾರ್ಥಗಳು ಘಟನೆಗಳು ಎಚ್ಚರದಲ್ಲಿ ಹೇಗೆ ಎಲ್ಲವೂ ಸುಳ್ಳೇ ಸುಳ್ಳು, ಅಲ್ಲಿಯ ಪಾತ್ರೆಗಳು, ಅಲ್ಲಿಯ ಅಡಿಗೆ, ಅಲ್ಲಿಯ ಊಟ, ಅಲ್ಲಿಯ ತಿಂಡಿ, ಅಲ್ಲಿಯ ಎಲ್ಲ ಸೌಕರ್ಯಗಳು, ಏನು ಕನಸಿನಲ್ಲಿ ಎಲ್ಲ ಲಭ್ಯ ಇದ್ದವು ನಮಗೆ ಕನಸಿನ ಕನಸು ಕಾಣುವ ಸಮಯದಲ್ಲಿ ಕನಸು ಕಾಣುವಾಗ ಅವೆಲ್ಲವೂ ಎಷ್ಟು ನಮಗೆ ಲಭ್ಯ ಇದ್ದವು, ಲಭ್ಯವಿದ್ದಂತಹ ಎಲ್ಲ ಕನಸಿನ ಪದಾರ್ಥಗಳು ಮತ್ತು ಪ್ರಮಾತೃ ಅವುಗಳನ್ನು ನೋಡುವವನು, ಅವುಗಳನ್ನು ಲೆಕ್ಕಾಚಾರ ಮಾಡುವವನು, ಅವುಗಳನ್ನು ಅನುಭವಿಸುವವನು ಇವನು ಕೂಡ ಎಲ್ಲವೂ ಎಚ್ಚರದಲ್ಲಿ ಎಚ್ಚರದ ಕ್ಷಣದಲ್ಲಿ ಯಾವೂ ಇಲ್ಲ. ಗಂಟು ಮಠ ತುಪ್ಪ ಹೋಳಿಗೆ ತಿಂದು ಎಚ್ಚರಾದ್ಮೇಲೆ ಯಾರು ತುಪ್ಪ ಹತ್ತಿದ್ರೆ ಅಂತ ನೋಡ್ತಾರೆ. ಯಾವ ಹೌದಾ ಹೋಗ್ಲಿ ಬಿಡ, ಈಗರೆ ಹುಳುಗಿ ಮಾಡಲ್ಲ ಅಂತ ಹೇಳ್ತೇವೆ ವಿನಃ ಕನಸು ನಾವು ಹುಳುಗಿ ತಿಂದೇವಿ ಅಂತ ಒಪ್ಕೊಂಬುದೇ ಇಲ್ಲ. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಎಚ್ಚರದ ಈ ಪಾತ್ರೆಗಳು, ಎಚ್ಚರದ ಈ ಲೋಕವು ಕನಸಿನಲ್ಲಿ ಇತ್ತ? ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಅವ ಇದ್ದಾನ, ಮುರುಕು ಧರ್ಮಶಾಲೆಯಲ್ಲಿ ಕನಸೊಂದ ಕಾಣುತ್ತಿಹನು, ತಾನೊಬ್ಬ ಅರಸನೇ. ಈಗ ಕನಸಿನಲ್ಲಿ ಅವನು ಅರಸನಾಗಿ ಮೆರೀತಾ ಇದ್ದಾಗ ಅವ ಅರಮನೆಯೊಳಗೆ ಎಚ್ಚರ ಆಗಬೇಕಾಗಿತ್ತ ಇಲ್ಲ? ಆದ್ರೆ ಎಚ್ಚರ ಎಲ್ಲಾಗ ಆ ಮುರುಕು ಧರ್ಮಶಾಲೆಯಲ್ಲಿ ಎಚ್ಚರಾಗ್ಯಾನ ಹೋಗ್ಲಿ. ಮುರುಕು ಧರ್ಮಶಾಲೆಯಲ್ಲಿ ಒಂದೊಳಗೆ ಎಲ್ಲವೂ ಸತ್ಯವಾಗಿತ್ತು ಅಂತಂದ್ರೆ ಈ ಧರ್ಮಶಾಲೆ ಮುರುಕು ಧರ್ಮಶಾಲೆ ಇದು ಕನಸಿನೊಳಗೆ ಎಲ್ಲೋದು ಎಲ್ಲೋದು ಕನಸು ಎಚ್ಚರದಲ್ಲಿಲ್ಲ, ಎಚ್ಚರವು ಕನಸಿನಲ್ಲಿಲ್ಲ, ಕನಸು ಎಚ್ಚರಗಳೆರಡೂ ನಿದ್ರೆಯಲ್ಲಿಲ್ಲ, ಆ ಮೂರು ನಿನ್ನಲ್ಲಿ ಇಲ್ಲ. ಇದೇ ಸತ್ಯ. ಸುಮ್ಮನೆ ಅಂದ್ಕೊಂಡೇವಷ್ಟೇ, ನಾ ನಿದ್ರೆ ಮಾಡ್ತೀನಿ, ನಾ ಎಚ್ಚರಾಗೀನಿ, ನಾ ಕನಸು ಕಾಣ್ತೀನಿ, ನನಗೆ ನಾನು ಫ್ಯಾನ್ ಹಾಕೊಂಬೋದು. ಕನಸು ಎಚ್ಚರದಲ್ಲಿ ಲವಲೇಶವೂ ಇಲ್ಲ. ಎಚ್ಚರ ಎಚ್ಚರದ ಪದಾರ್ಥ, ಎಚ್ಚರದ ವ್ಯಕ್ತಿ, ಎಚ್ಚರದ ಅನುಭವಿಸುವವನು ಇವು ಯಾವೂ ಕೂಡ ಕನಸಿನಲ್ಲಿಲ್ಲ. ಕನಸು ಎಚ್ಚರಗಳೆರಡೂ ನಿದ್ರೆಯಲ್ಲಿಲ್ಲ. ಆದ್ರೆ ನೀನು ಮೂರರಲ್ಲೂ ಇದ್ದೀಯ, ಆದ್ರಿಂದ ಇವು ಮೂರು ನಿನ್ನಲ್ಲಿ ಅನ್ಕೊಡ್ರಿ. ಯಾವುದೋ ಒಂದು ನಮ್ಮ ಜೊತೆ ಇದೆ ಅಂತ ಇಟ್ಕೊಡ್ರಿ. ಓಕೆ, ಏನು ಎಚ್ಚರ, ಎಚ್ಚರದ ಲೋಕ, ಎಚ್ಚರದ ಅನುಭವ, ಎಚ್ಚರದ ವಸ್ತು ಪದಾರ್ಥಗಳು ನಮ್ಮ ಜೊತೆನೇ ಇವೆ ಅಂತ ಇಟ್ಕೊಡ್ರಿ. ಕನಸಿನ ಅನುಭವ ಸಾಧ್ಯವೋ? ಅರ್ಥ ಆಗಲಿಲ್ಲ. ಇದಲ್ಲ, ಇದು ಗಡಿಗೆ, ಇದು ನಮ್ಮ ಜೊತೆನೇ ಇದೆ ಅಂತ ಇಟ್ಕೊಂಬ. ಇದು ನಮ್ಮ ಜೊತೆನೇ ಇದೆ, ಇದು ನನ್ನ ಜೊತೆ, ನಾನು ಇದರ ಜೊತೆ. ಒಂದು ವೇಳೆ ಸತ್ಯ ಅಂತ ಆಗಿದ್ದರೆ ನನಗೆ ಕನಸೇ ಬೀಳ್ತಿದ್ದಲ್ಲ, ನಿದ್ರೆಯೂ ಹತ್ತಿದ್ದು. ಅದೇ ರೀತಿ ಕನಸಿನಲ್ಲಿಯ ಅರಮನೆ ಅದು ನನ್ನ ಜೊತೆ ಸತ್ಯವಾಗಿ ಇದ್ದಂತಾದ್ರೆ ಎಚ್ಚರದಲ್ಲಿ ತಗೊಂಡ ಬರಬೇಕಾಗಿತ್ತು ಅಥವಾ ಎಚ್ಚರದಲ್ಲಿಯೂ ಕೂಡ ಅರಮನೆ ನನ್ನ ಜೊತೆ ಇರಬೇಕಾಗಿತ್ತು. ಅದು ಹಾಗೆ ಈ ಮೂರರಲ್ಲಿ ಯಾವುದು ಸತ್ಯ? ಎಚ್ಚರವು ಸತ್ಯವೋ, ಎಚ್ಚರವು ಕನಸಿನಲ್ಲಿಲ್ಲ, ಕನಸು ಸತ್ಯವೋ, ಕನಸು ಎಚ್ಚರದಲ್ಲಿಲ್ಲ, ಇವು ಎರಡೂ ನಿದ್ರೆಯಲ್ಲಿಲ್ಲ. ಈ ಮೂರರಲ್ಲಿ ಯಾವುದು ಸತ್ಯ? ಯಾಕೆ ಮೂರು ಸತ್ಯ ಅಲ್ಲ? ಯಾಕೆ ಮೂರು ಸತ್ಯವಲ್ಲ? ಇವು ಮೂರು ಯಾವತ್ತಿಗೂ ನನ್ನ ಜೊತೆ ಇಲ್ಲ. ಯಾಕಂದ್ರೆ ನೀನೇ ಇಲ್ಲ, ಅದಕ್ಕೆ ನಿನ್ನ ಜೊತೆ ಇಲ್ಲ. ಏನು ಸ್ವಾಮಿ ಹಂಗಂತೀರಾ? ನಾ ಇದ್ದೀನಿ. ಏನಾಗಿದೆಯಾ? ಸಾಕ್ಷಿಯಾಗಿ. ಆ ಸಾಕ್ಷಿ ಶುದ್ಧಂ ಅಮಲಂ ಬ್ರಹ್ಮ, ತತ್ ತ್ವಂ ಅಸಿ, ಆ ಬ್ರಹ್ಮನೇ ನೀನಾಗಿದ್ದೀಯ. ಶಾಸ್ತ್ರವು ಸುಂದರವಾಗಿ ಈ ಮಾತನ್ನು ಇದು ಹೇಳ್ತದೆ. ನಿದ್ರಾ ಕಲ್ಪಿತ ದೇಶ ಕಾಲ ಯಥ, ಯಾವ ಪ್ರಕಾರ ಬರ್ಕೋತೀರಾ? ಅನ್ವಯ ಸ್ವಲ್ಪ ಕಠಿಣ ಇದೆ, ಬರ್ಕೊಂಬುದು ಒಳ್ಳೆಯದು. ಯಥ ವಿಷಯ ನಿದ್ರಾಕಲ್ಪಿತ ದೇಶ ಕಾಲ ವಿಷಯ ಅವಷ್ಟು ತೋರಿ. ಯಥ ನಿದ್ರಾಕಲ್ಪಿತ ದೇಶ ಕಾಲ ವಿಷಯ ಜ್ಞಾತೃ ಆದಿ ಮಿಥ್ಯಾ, ಜ್ಞಾತೃ ಆದಿ ಮಿಥ್ಯ. ಒಬ್ರು ಪಟ್ಟಂತ ಹೇಳ್ರಿ, ಈಗ ನೋಡೋಣ. ಆ ಜ್ಞಾತೃ ಶಬ್ದಕ್ಕೆ ಆದಿ ಅಂತ ಸೇರಿಸಿದ್ದಾರೆ. ಜ್ಞಾತೃ ಎಟ್ಸೆಟ್ರಾ. ಹಾ, ಮುಂದೆ ಜ್ಞಾತೃ ಜ್ಞೇಯ ಜ್ಞಾನ, ಜ್ಞಾತೃ ತಿಳಿಯುವವನು, ಜ್ಞೇಯಂ ತಿಳಿಯಲ್ಪಡುವ ವಸ್ತು, ಇವು ಎರಡರ ಸಂಬಂಧ ಯಾವಾಗ ಆಗ್ತದೆ? ಆವಾಗ ಜ್ಞಾನ. ಅದು ಜ್ಞಾತೃ ಆದಿ. ಜ್ಞಾತೃ ಜ್ಞಾನ ಜ್ಞೇಯ ಆದಿ ಅಲ್ಲ. ಮೂರು ಹೇಳ್ತಾರೆ, ಮತ್ತೆ ಇನ್ನೆಲ್ಲಿಂದ ಆದಿ ಚರ್ಚೆ. ಜ್ಞಾತೃ ಜ್ಞೇಯ ಜ್ಞಾನ ವಿಷಯಗಳು ಕಾಲ ಇವೆಲ್ಲವೂ ಕೂಡ ಮಿಥ್ಯಾ. ಯಾಕೆ ಮಿಥ್ಯಾ ಅಂತೀರಾ? ಅಲ್ಲಿ ಮಾತ್ರ ಸಾಕ್ಷಾತ್ ಅನುಭವಕ್ಕೆ ಲಭ್ಯ. ಆದ್ದರಿಂದ ಇಲ್ಲವೇ ಇಲ್ಲ ಅನ್ಲಿಕ್ಕೂ ಆಗೋದಿಲ್ಲ. ಎಚ್ಚರ ಆದ್ಮೇಲೆ ಅವು ಯಾವೂ ಇರುವುದಿಲ್ಲ, ಆದ್ದರಿಂದ ಇದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಆದ್ದರಿಂದ ಮಿಥ್ಯ. ರಜ್ಜು ಸರ್ಪವನ್ನ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ, ಯಾಕಂದ್ರೆ ಕಚ್ಚದ ಕಚ್ಚಿದೆ, ಅನುಭವ ಆಗಿದೆ ನನಗೆ. ಹಾವು ಯಾವ ಬರೀ ಕಚ್ಚುತ್ತದ ಅನ್ನೋದು ಅರ್ಧಮರ್ಧ ವಿಷಾನು ಇದೆ ನನಗೆ. ಆದ್ದರಿಂದ ಹಾವನ್ನ ರಜ್ಜು ಸರ್ಪವನ್ನ ಇಲ್ಲ ಅಂತ ಪರಿಗಣಿಸ್ಲಿಕ್ಕಾಗುವುದಿಲ್ಲ. ಅದನ್ನ ನೂರಕ್ಕೆ ನೂರು ಇದೆ ಅಂತಲೇ ಹೇಳಲಿಕ್ಕಾಗುವುದಿಲ್ಲ, ಯಾಕಂದ್ರೆ ರಜ್ಜುವಿನ ಎಚ್ಚರಾದಾಗ ಅಲ್ಲಿ ಸರ್ಪ. ಹಾಗಾದ್ರೆ ಹಾವು ಇದೇನೋ ಇಲ್ಲವೋ? ರಜ್ಜುವನ್ನ ತಿಳಿಯದೇ ಇರುವ ಸಮಯದವರೆಗೂ ಹಾವಿದೆ, ರಜ್ಜುವನ್ನ ತಿಳಿದ ಕ್ಷಣದಲ್ಲಿ ಅಲ್ಲಿ ಹಾವು. ಆದ್ದರಿಂದ ನಾವು ಹೇಳ್ತೀವಿ, ರಜ್ಜು ಸತ್ಯ, ಸರ್ಪ ಆರೋಪಿತ. ಒಂದು ಕಡೆಗೆ ಅಧ್ಯಾರೋಪಿತ, ಇನ್ನೊಂದು ಕಡೆಗೆ ಅಧ್ಯಸ್ತ, ಮತ್ತೊಂದು ಕಡೆಗೆ ಭ್ರಮ, ಮತ್ತೊಂದು ಕಡೆಗೆ ಭ್ರಾಂತಿ. ವಿಚಾರ ಮಾಡಿದ್ರೆ ಎಲ್ಲವುಗಳ ಅರ್ಥ ಒಂದೇ. ಏನರ್ಥ? ಒಂದು ಇಲ್ಲದೇ ಇರುವುದನ್ನು ಇದೆ ಎಂದು ಭಾವಿಸು. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಏನ್ರಿ ಆ ಉಪನಿಷತ್ ಭ್ರಾಂತಿ ಅಂತ ಕರೀತಾರೆ, ಈ ಉಪನಿಷತ್ ಮಿಥ್ಯ ಅಂತ ಕರೀತಾರೆ, ಇನ್ನೊಂದು ಬೇರೆ ಬೇರೆ ವಿಷಯಗಳನ್ನು ಸಂಬೋಧಿಸಿಲ್ಲ, ಒಂದೇ ವಿಷಯವನ್ನ. ಈ ಸರ್ಪದ ಅಧ್ಯಾಸ ಯಾಕಾಯಿತು? ಹಗ್ಗದ ಜ್ಞಾನ ಇಲ್ಲ. ಹಾಗಾದ್ರೆ ಮೊದಲನೇದ್ದು, ಹಗ್ಗವನ್ನ ಅಜ್ಞಾನವು ಮುಚ್ಚಿ ಹಾಕಿದೆ, ಇದು ಪ್ರಥಮ ಕಾರಣ. ಇದಕ್ಕೆ ಆವರಣ ಅಂತ ಕರೀತಾರೆ, ಸಾಂಪ್ರದಾಯಿಕವಾದ ಶಬ್ದ ಆವರಣ. ಇಲ್ಲಿ ಈ ಮುಚ್ಚಿ ಹಾಕಿರುವುದರ ಕಾರಣವಾಗಿ ಇಲ್ಲದೇ ಇರುವುದು ಯಾವುದು ಅಲ್ಲಿ ಭ್ರಮಿಸಲ್ಪಡುತ್ತದೆ, ಅದನ್ನ ಅಧ್ಯಾಸ ಅಂತ ಕರೀತಾರೆ, ಅದನ್ನ ಅಧ್ಯಸ್ತ ಅಂತ ಕರೀತಾರೆ, ಅದನ್ನ ಆರೋಪಿತ ಅಂತ ಕರೀತಾರೆ. ಇದಕ್ಕೆ ಸಾಂಪ್ರದಾಯಿಕವಾದ ಶಬ್ದ ವಿಕ್ಷೇಪ. ಆವರಣ ಇದ್ದದ್ದನ್ನ ಮುಚ್ಚಿ ಹಾಕಿಬಿಡುತ್ತದೆ, ವಿಕ್ಷೇಪ ಇಲ್ಲದ್ದನ್ನ ಸತ್ಯ ಮಾಡಿ ತೋರಿಸ್ತದೆ. ಇವು ಎರಡು ಶಕ್ತಿಗಳು. ಯಾವ ಶಕ್ತಿಗಳು? ಆವರಣ ಮತ್ತು ವಿಕ್ಷೇಪ, ಇವು ಎರಡು ಶಕ್ತಿಗಳು. ಇವು ಮಾಯೆಗೆ ಸೇರಿದ್ದು. ಇದ್ರ ಜೊತೆ ಫೈಟ್ ಔಟ್ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ, ಸುಮ್ಮನೆ ಅಜ್ಞಾನ ಕಳ್ಕೊಳ್ಳಿ ಅಷ್ಟೇ. ನಾವೇನಾದ್ರೆ ವಿಕ್ಷೇಪ ತೆಗೆದು ಹಾಕ್ತೀವಿ ಅಂದ್ಕೊಂಡ್ರೆ ವಿಕ್ಷೇಪ ಹೋಗುದಿಲ್ಲ. ಅಜ್ಞಾನ ತೆಗೆದು ಹಾಕೋಬೇಕು. ಅದಕ್ಕೆ ಒಂದೇ ಒಂದು ಕಾರಣ, ಒಂದೇ ಒಂದು ಉಪಾಯ, ಸ್ವರೂಪದ ಜ್ಞಾನ. ಈಗ ಕನಸಿನಲ್ಲಿ ಯಥಾ, ಯಾವ ಪ್ರಕಾರ ಕನಸಿನಲ್ಲಿ ನಿದ್ರಾ ಕಲ್ಪಿತ ಅಂದ್ರೇನು? ಕನಸು, ನಿದ್ರೆಯಲ್ಲಿ ಕಲ್ಪಿಸಲ್ಪಟ್ಟದ್ದು ಯಾವುದೋ ಅದು ಕನಸು. ನಿದ್ರಾ ಕಲ್ಪಿತ ಅಂದ್ರೆ ಕನಸಿನಲ್ಲಿ ಅಲ್ಲೊಂದು ದೇಶ ಇದೆ, ಅಲ್ಲೊಂದು ಕಾಲ ಇದೆ, ಅಲ್ಲೊಂದು ಗಡಿಯಾರ ಇದೆ, ಅಲ್ಲೊಂದು ಇದ್ರ ಟೈಮ್ ನೋಡ್ಕೊಂಡಿದ್ದೀವಿ, 8:00 ಆಯ್ತು, ಇನ್ನು ಬಸ್ ಬಂದಿಲ್ಲ. ಆಮೇಲೆ ಬಸ್ ಬರ್ತದೆ, 10:00 ಕೆಳಗಡೆ ಬಿದ್ದಿರ್ತೀನಿ, ಬಿದ್ದಾಗ ನಾ ಕಾಟ್ನಿಂದ ಕೆಳಗೆ ಬಿದ್ದಿರ್ತೀನಿ. ಅದು ಟೈಮ್ ನೋಡ್ಕೊಂಡೇ ಇಲ್ಲ. ಆ ಟೈಮ್ ಯಾವ ಟೈಮ್? ಅದು ಕನಸಿನ ಟೈಮು, ಕನಸಿನ ಬಸ್ಸು, ಕನಸಿನ ರಸ್ತೆ. ದೇಶ, ಕಾಲ, ವಿಷಯ, ಪ್ರವಾಸ, ಇದು ವಿಷಯ. ಇವಿಷ್ಟು ವಿಷಯಗಳು, ಇವಿಷ್ಟು ಏನು ಸಂಗತಿಗಳಿವೆ, ಇವುಗಳನ್ನು ಅನುಭವಿಸುವವನು ಯಾರು? ಡ್ರೀಮರ್, ಕನಸುಗಾರ. ಅವನಿಗೆ ಯಾವ ಶಬ್ದ ಹಾಕಿದ್ರಲ್ಲಿ? ಜ್ಞಾತೃ. ಈ ಜ್ಞಾತೃ ಅವನೊಂದಿನ ಜಿ ಪಿ ಎಸ್ ಆನ್ ಮಾಡ್ತಾನೆ. ಆ GPS ಆನ್ ಮಾಡಿದಾಗ ಅಲ್ಲಿ ಅಡ್ರೆಸ್ ಟೈಪ್ ಇಲ್ಲಲ್ಲ ಕನಸಿನ್ಯಾಗ. GPS ಆನ್ ಮಾಡಿ ಅಲ್ಲಿ ಟೈಪ್ ಮಾಡ್ತಾನೆ ಈ ಅಡ್ರೆಸ್ಸಿಗೆ ಹೋಗ್ಬೇಕು ಅಂತೇಳಿ. ಆಮೇಲೆ ಅದನ್ನ ನೋಡ್ಕೊಂಡು ಕೂರ್ತಾನೆ, ಅದೇ ಪ್ರಕಾರ ಹೊಂಟದೋ ಇಲ್ಲೋ ಕಾರು ಅಂತ ನೋಡ್ತಾ ಕೂರ್ತಾನೆ. ಅದಷ್ಟು ಏನದು? ಅದು ಜ್ಞೇಯ. ಜ್ಞಾತೃ, ಜ್ಞೇಯ. ಆ ಕಾಲದಲ್ಲಿ, ಆ ದೇಶದಲ್ಲಿ, ಆ ವಿಷಯಗಳ ಮಧ್ಯದಲ್ಲಿ ಜ್ಞಾತೃ ಜ್ಞೇಯ, ಜ್ಞೇಯ ಮತ್ತು ಅವುಗಳ ಜ್ಞಾನ ಇವಷ್ಟನ್ನು ಒಟ್ಟು ಸೇರಿಸಿ ಏನು ನೀವು ಕನಸು ಅಂತ ಹೇಳ್ತೀರಿ, ಅದನ್ನ ಮಿಥ್ಯಾ ಎಂದು ಪರಿಗಣಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ ಮಿಥ್ಯ? ಅಲ್ಲಿ ಮಾತ್ರ ನಿನಗೆ ಅನುಭವ, ಆದ್ರೆ ಅದು ಮತ್ತೆ ನಿನಗೆ ಬಾಕಿ ಕ್ಷೇತ್ರದಲ್ಲಿ ಅನುಭವಕ್ಕೆ ಬರೋದಿಲ್ಲ. ಸ್ಮೃತಿಗೆ ತಂದುಕೊಡ್ತೀಯ, ಅದು ಪ್ರಶ್ನೆ ಬೇರೆ. ಸ್ಮೃತಿ ರೂಪದಲ್ಲಿ ನಿನ್ನ ಹತ್ರ ಇರಬಹುದದು, ಅದು ಕೂಡ ಪ್ರಶ್ನೆ ಬೇರೆ. ಆದರೆ ಆ ಜ್ಞಾತೃ ಈಗಿಲ್ಲ, ಆ ಜ್ಞೇಯ ಈಗಿಲ್ಲ, ಆ ವಿಷಯಗಳು ಈಗಿಲ್ಲ, ಆ ದೇಶ ಆ ಕಾಲ ಈಗಿಲ್ಲ. ಅಲ್ಲಿ ನೀನು ಉಳ್ಕೊಂಡಿದ್ದು ಸಂಜೆ 7:30 ಟೈಮು, ಇಲ್ಲಿ ನೀನು ಬೆಳಿಗ್ಗೆ ಹೇಳ್ತಾ ಇದ್ದಿದ್ದು ಬೆಳಿಗ್ಗೆ 6 ಗಂಟೆ ಟೈಮು. ಈ ಟೈಮ ಬೇರೆ, ನೀ ಗಡಿಯಾರ ನೋಡ್ಕೊಂಡು ಟೈಮ ಬೇರೆ, ಆ ಕಾಲನೇ ಬೇರೆ, ಈ ಕಾಲನೇ ಬೇರೆ. ಒತ್ತುಕೊಂಡು ಅಡ್ಡಾಡ್ತಾರೆ, ಸ್ವಾಮಿ ನನಗೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ 4:30 ಹಿಂಗೆ ಕನಸು ಬಿದ್ದಿತ್ತು ನೋಡಿ, ಕಣ್ಣು ಮುಚ್ಚಿಕೊಂಡು ಹೇಳ್ತಾರೆ. ಏನು ಕನಸು ಬಿದ್ದಿತ್ತಪ್ಪ ಅಂತಂದ್ರೆ, ನೀವು ಹಿಂಗೆ ಇದೇ ರೀತಿ ನಮ್ಮ ಮನೆಗೆ ಬಂದಿದ್ರಿ, ನನಗೆ ಎಷ್ಟು ಸಂತೋಷ ಆಗಿತ್ತು ಮಗನ, ನಾನು ನಿಜವಾಗಿಯೂ ಬಂದೇನೋ ಇದು, ಈಗ ನಿಜವಾಗಿಯೂ ಬಂದೇನೆ, ಕಣ್ತಗ ನೋಡು, ನಿಜವಾಗಿಯೂ ಬಂದದ್ದನ್ನ ಕಣ್ಣು ಮುಚ್ಚಿ ಕನಸಿನಾಗ ಬಂದಿದ್ರಿ ಅನ್ನೋದನ್ನ ಸತ್ಯವಾಗಿ ಹಿಡ್ಕೋತಾನೆ. ಯಾಕೆ ನಿಮ್ ನಮ್ ಜೊತೆ ಇರೋಂಗಿಲ್ಲದ ಕನಸು ಯಾಕೆ ಇರಬಾರದು? ನೆನಪಿನ ರೂಪದಲ್ಲಿ ಇರ್ತದೆ ಪ್ರಶ್ನೆ ಬೇರೆ, ಮೃತಿ ರೂಪದಲ್ಲಿ ಲಭ್ಯ ಆಗ್ತದೆ ಪ್ರಶ್ನೆ ಬೇರೆ. ಬಟ್ ಆ ಕನಸು ಈಗ ಇನ್ನೂ ಯಾಕೆ ಈಗ ಇರಬಾರದು? ಹೌದಪ್ಪ, ಅದು ಸುಳ್ಳ ಸುಳ್ಳು, ನಾನು ಗುಲಾಬ್ ಜಾಮೂನ್ ತಿಂದಿದ್ದು ತಪ್ಪು, ನಿಜವಾಗಿ ತಿಂದೇನಿ ಅಂತ ಮಸ್ತ್ ಬಿಗ್ ಆನಂದಿಸಿದ್ದೀನಿ ಗುಲಾಬ್ ಜಾಮೂನ್, ಅದು ಸುಳ್ಳು ಯಾಕಾಗ್ಬೇಕದು? ಅದು ಸತ್ಯ ಯಾಕಾಗಬಾರ್ದು? ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಇದು. ಎಲ್ಲರೂ ಈ ಹೋಗ್ಲಿ ಬಿಡು ಸ್ವಾಮಿ, ಅದು ಸುಳ್ಳು ಅಂತ ನಾವು ಮಾಡಿಬಿಟ್ರೆ ಒಂಥರ ಮನಸ್ಸಿಗೆ ಬೇಸರ ಆಗ್ತದೆ. ಇಮೋಷನಲ್ ಅಟ್ಯಾಚ್ಮೆಂಟ್, ಇದಕ್ಕೆ ಇಂಗ್ಲೀಷ್ನೊಳಗೆ ಇಮೋಷನಲ್ ಹ್ಯಾಂಗಪ್ಸ್ ಅಂತ ಕರೀತಾರೆ. ಅನವಶ್ಯಕವಾಗಿ ಇಂತಹ ಭಾವನಾ ಪರವಶತೆಯಲ್ಲಿ ನಾವು ಸಿಕ್ಕಾಕೊಬಿಡಿ, ಹ್ಯಾಂಗಪ್ ಮೀನ್ಸ್ ನಾವು ಭಾವನಾ ಪರವಶದಲ್ಲಿ ಸಿಕ್ಕಾಕೊಂಬಿಡೋದಕ್ಕೆ ಹ್ಯಾಂಗಪ್ ಅಂತ ಕರೀತಾರೆ. ನಮ್ ನಮ್ಮದೇ ನಮ್ಮಿಂದಲೇ ಸೃಷ್ಟಿತವಾದಂತಹ ನಮ್ಮ ನಮ್ಮದೇ ಭಾವನೆಗಳ ಪಾಶದಲ್ಲಿ ನಾವೇ ಸಿಕ್ಕಾಕೊಂಡು, ಯಥಾ ಊರ್ಣ ನಾಭಿ, ತಾನು ಸೃಷ್ಟಿಸಿದ ಜಾಲದಲ್ಲಿ ತಾನೇ ಹೋಗಿ ಸಿಕ್ಕಾಕೊಂಡ್ಬಿಟ್ಟು ಬೇರೆ ಹುಳುಗಳಿಗೆ ಇದೇನಾಗ್ತದೆ? ಆಹಾರವಾಗ್ತದೆ. ಹೋಗಲಿ ಬಿಡು ಸ್ವಾಮಿ, ಮಿಥ್ಯ ಕನಸು ಮಿಥ್ಯ. ಈ ಜಾಗೃತರ ಸತ್ಯ ಹೌದಲ್ಲ? ಈ ಜಾಗೃತನೇ ಸತ್ಯ ಅಂದಿದ್ದಾದ್ರೆ ಈ ಜಾಗೃತದ ಯಾವುದಾದ್ರೂ ಒಂದು ಪದಾರ್ಥವನ್ನ ನೀನು ಕನಸಿನಲ್ಲಿ ಕಂಡಿದೀಯ? ಕಂಡವಲ್ಲ ಸರಿ, ನಾ ಅರಮನೆ ಕಂಡೇನಿ. ಕನಸಿನಲ್ಲಿ ಮೈಸೂರಿನಲ್ಲಿ ಅರಮನೆ ಇದೆ, ನಾನು ಎಚ್ಚರದಲ್ಲಿ ಮೈಸೂರಿನಲ್ಲಿ ಅರಮನೆ ಇದೆ, ಇದೇ ಅರಮನೆಯನ್ನ ಕನಸಿನಲ್ಲಿ ನಾನು ಕಂಡೆ. ಜಾಗೃತದ ಅರಮನೆ ಸತ್ಯ ಹೇಳಪ್ಪ, ಜಾಗೃತದಲ್ಲಿಯ ಅರಮನೆಯನ್ನ ನೀನು ಕಂಡಿಯೋ, ಅರಮನೆಯ ಇಂಪ್ರೆಷನ್ ಅನ್ನ ನೀನು ಅಲ್ಲಿ ಕಂಡಿಯೋ ಹೇಳಪ್ಪ? ಜಾಗೃತದಲ್ಲಿಯ ಅರಮನೆಯ ಇಂಪ್ರೆಷನ್ನು ಒಳಗೆ ಏನು ಮುದ್ರಿತವಾಗಿದೆ, ಮುದ್ರಿತವಾದಂತಹ ಆ ಅರಮನೆಯನ್ನು ನೀನು ಕಂಡೀಯ ಎಲ್ಲಿ? ಸ್ವಾಮಿ ಇದನ್ನೇ ಕಂಡಿದ್ದೇನೆ. ಇದನ್ನೇ ಕಂಡಿದ್ರೆ ಎಲ್ಲರಿಗೂ ಯಾರ್ಯಾರಿಗೆ ಕನಸು, ಯಾರ್ಯಾರಿಗೆ ಅರಮನೆ ನೋಡಬೇಕಾಗಿದೆ ಅವರೆಲ್ಲ ಇನ್ನು ಮುಂದೆ ಎಲ್ಲಿ ಹೋಗಿ ನೋಡ್ಬೇಕು? ಅವರು ಕನಸಿನಲ್ಲೇ ಹೋಗಿ ನೋಡ್ಬೇಕು. ನಿನ್ನ ಫ್ರೆಂಡು ನೀನು ನಿದ್ರೆ ಮಾಡಿ ಕನಸು ಕಾಣುವ ಸಮಯದಲ್ಲಿಯೇ ನಿನ್ನ ಫ್ರೆಂಡ್ ಇಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ನೋಡ್ತಾ ಇದ್ದಾನೆ, ಅದೇ ಸಮಯದಲ್ಲಿ ನೀನು ಕನಸನ್ನು ನೋಡ್ತಾ ಇದ್ದೀಯಾ, ನಿನ್ನ ಕನಸಿನಲ್ಲಿ ನೋಡಿದ ಅರಮನೆ ಸತ್ಯವೋ, ನಿಮ್ಮ ಫ್ರೆಂಡ್ ಇಲ್ಲಿ ಜೀವಂತವಾಗಿ ಸಾರಿ ಎಚ್ಚರವಾಗಿ ಇದ್ದುಕೊಂಡು ನೋಡ್ತಾ ಇದ್ದಾನೆ, ಈ ಅರಮನೆ ಸತ್ಯವೋ ಆ ಅರಮನೆ ಸತ್ಯವೋ ಹೇಳವೇ? ಅದು ಅವನಿಗೆ ಸತ್ಯ, ಇದು ನನಗೆ ಸತ್ಯ. ಅದನ್ನ ಹೇಳುತ್ತಾ ನಿಮಗೆ, ಎಚ್ಚರದ ಯಾವ ವಸ್ತುವು ಕೂಡ ಎಲ್ಲರಿಗೂ ಸತ್ಯವಲ್ಲ, ಹೇಗೆ ಕನಸಿನಲ್ಲಿಯ ಯಾವ ವಸ್ತುವು ಕೂಡ ಎಲ್ಲರಿಗೂ ಸತ್ಯವಲ್ಲವು. ತಾತ್ಪರ್ಯ ಏನು? ಕನಸು ಎಚ್ಚರಗಳೆಂಬುವ ಎರಡಿಲ್ಲ, ಇವು ಎರಡಿಲ್ಲ. ವ್ಯತ್ಯಾಸ ಏನು ಗೊತ್ತಾ? ನಾವು ಕಾಣೋ ಕನಸು ಇದು ಛೋಟ ಕನಸು, ಗೊತ್ತಾಯ್ತಾ? ಈ ಎಚ್ಚರಾವಸ್ಥೆ ಅನ್ನೋದು ಒಂದು ಕನಸಿದೆ, ಇದು ಈಶ್ವರನ ಕನಸು. ಆ ಈಶ್ವರನ ಕನಸು ನಾವು ಒಳಗೆ ಸಿಕ್ಕಾಕೊಂಡವ್ರಿಗೆ ಏನಿಸ್ತದೆ? ಎಚ್ಚರ ಸತ್ಯ ಅನ್ನಿಸ್ತದೆ. ಇದು ಸತ್ಯ ಅಲ್ಲ. ಆ ಕನಸು ಹೇಗೆ ಸತ್ಯವಲ್ಲವೋ ಹಾಗೆ ಇದು ಕೂಡ ಸತ್ಯ ಅಲ್ಲ. ಮಾಂಡುಕ್ಯ ಉಪನಿಷತ್ತಿನಲ್ಲಿ ಅತ್ಯಂತ ದೀರ್ಘವಾದ ಜಿಜ್ಞಾಸು, ಸುಮಾರು 60-67 ಶ್ಲೋಕಗಳಲ್ಲಿ ಈ ಕನಸು ಎಚ್ಚರ ಎಚ್ಚರ ಕನಸು ಕನಸು ಎಚ್ಚರ ಕೇಳಿ ಕೇಳಿ ಕೇಳಿ ಕೇಳಿ ಅದ ನೀವು ಕನಸನ್ನ ಬರಿಸಬಾರ್ದು. ಭಾರಿ ದೀರ್ಘವಾದ ಜಿಜ್ಞಾಸ ಮಾಂಡುಕ್ಯ ಉಪನಿಷತ್ತು. ಅದು ಇರೋದ ನೋಡ್ರಿ 12 ಶ್ಲೋಕದ ಉಪನಿಷತ್ತು, ಪೂರಾ ಮಾಂಡಕ್ಯ ಉಪನಿಷತ್ತು ಇರೋದ 12 ಶ್ಲೋಕ. ಈ 12 ಶ್ಲೋಕಕ್ಕೆ ಭಗವತ್ಪಾದಾಚಾರ್ಯ ಶಂಕರಾಚಾರ್ಯರ ಗುರುಗಳು ಗೋವಿಂದಪಾದರು, ಗೋವಿಂದಪಾದರ ಗುರುಗಳು ಗೌಡಪಾದರು, ಗೌಡಪಾದರು ಇದಕ್ಕೆ ಕಾರಿಕ ಬರ್ತಾರೆ. ಈ ಕಾರಿಕ ಅದು 12 ಶ್ಲೋಕ ಅರ್ಥ ಆಗ್ಲಿಕ್ಕಿಲ್ಲ ಇವರಿಗೆ ಅಂತೇಳಿ 12 ಶ್ಲೋಕದ ವಿವರಣೆಗಳನ್ನ ವ್ಯಾಖ್ಯಾನವನ್ನ ಶ್ಲೋಕ ರೂಪದಲ್ಲಿ ಕಾರಿಕ ಬರ್ತಾರೆ. ಆ ಕಾರಿಕಾನೂ ಅರ್ಥ ಆಗವಲ್ತು ಅಂತ ತಿಳ್ಕೊಂಡು ಭಗವತ್ಪಾದಾಚಾರ್ಯರು ಅದಕ್ಕೆ ಭಾಷ್ಯ ಬರ್ತಾರೆ. ಆ ಭಾಷಾನೂ ಅರ್ಥ ಆಗವಲ್ತು ಅಂತ ಸಚ್ಚಿದಾನಂದೇಂದ್ರ ಸ್ವಾಮಿಗಳು ಕನ್ನಡದಲ್ಲಿ ಭಾಷಾಂತರ ಮಾಡಿ ಇದನ್ನ ಅರ್ಥ ಮಾಡ್ಕೋರಿ, ಅದು ಅರ್ಥ ಆಗುದಿಲ್ಲ ಅಂತ ತಿಳ್ಕೊಂಡು ಇನ್ನೇನ್ ಮಾಡೋದಪ್ಪ, ABCD ಎಲ್ಲಿ ಕಲಿಸ್ತಾರ ಅಲ್ಲಿ ಹೋಗೋಣ ನಡಿ. ಮಾಂಡಕ್ಯ ಉಪನಿಷತ್ ಅತ್ಯಂತ ಶ್ರೇಷ್ಠವಾದಂತ ದಂಡ ಉಪನಿಷತ್. ಅವು ಎರಡು ಉಪನಿಷತ್ತು ಮಾಡ್ಬೇಕಾದ ಒಂದು ತೈತ್ರಿಯ ಒಂದು ಮಾಂಡಕ್ಯ, ಎರಡು ಮಾಡ್ಬೇಕು. ತೈತ್ರಿಯ ತೈತ್ರಿಯ ಇವರಿಗೆಲ್ಲ ಪಾಠ ಇದ್ದಿದ್ದು ತೈತ್ರಿಯ ಮಾಂಡಕ್ಯ. ಈಗಿದು ಕಠೋಪನಿಷತ್ ಮುಗಿದ ತಕ್ಷಣನೇ ತೈತ್ರಿಯ, ತೈತ್ರಿಯ ಮುಗಿದ ತಕ್ಷಣ ಮಾಂಡಕ್ಯ, ಮಾಂಡಕ್ಯ ಮುಗಿದ ಮೇಲೆ ಬ್ರಹ್ಮಸೂತ್ರದ 4 ಸೂತ್ರ ಬಾ. ಮುಂಡಕ ತುಂಬ ಕಾಲ ಮುಗಿದೋಯ್ತು, ಮುಂಡನ ಮಾಡ್ಕೊಂಡಾಗ ಮುಂಡಕ ಮುಂಡನ ಮಾಡ್ಕೊಂಡು ಎಷ್ಟು ಸಲ ಮಾಡ್ಕೊಳ್ತಾರೆ ದಿವಸ ಮಾಡ್ಕೊಳ್ತಾರೆ ಇನ್ನೆಲ್ಲಿ ಮುಂಡಕ ಸಾಕು. ಕಠೋಪನಿಷತ್ತು ಮಾಂಡುಕ್ಯ ತೈತ್ರಿಯ ಮಾಂಡುಕ್ಯ ಬಸ್. ಓಕೆ, ಸೊ ಈ ಪ್ರಕಾರ ಮಿಥ್ಯಾ ತತ್ವ ಹೇಗೋ, ಹೇಗೆ ಕನಸು ಎನ್ನುವುದು ಮಿಥ್ಯವೋ ಹಾಗೆ ಇಹ ಅಪಿ, ಇಹ ಅಂದ್ರೇನು ಈ ಜಾಗೃತ ಲೋಕದಲ್ಲಿ ಅಪಿ ಸ್ವ ಅಜ್ಞಾನ ಕಾರ್ಯತ್ವತಃ, ಈ ಜಾಗೃತಾವಸ್ಥೆಯ ಈ ಒಂದು ಅನುಭವಗಳ ಮಧ್ಯದಲ್ಲಿ ಆ ಶಬ್ದ ಸುಂದರವಾದ ಶಬ್ದ ಅರ್ಥ ಮಾಡ್ಕೊಡ್ರಿ, ಸ್ವ ಅಜ್ಞಾನ. ಏನು ಸ್ವ ಅಜ್ಞಾನ ಅಂದ್ರೆ ಅವರವರ ಸ್ವರೂಪದ ಜ್ಞಾನವು ಅವರವರಿಗೆ ಇಲ್ಲದೇ ಇದ್ದರಿಂದಾಗಿ, ಅರ್ಥಾತ್ ಜೀವಾತ್ಮರಿಗೆ ಸ್ವರೂಪದ ಜ್ಞಾನವು ಇಲ್ಲದೇ ಇದ್ದರಿಂದಾಗಿ ಕಾರ್ಯತ್ವತಃ ನಮಗೆ ಏನೇನು ಲಭ್ಯ ಆಗಿದೆ ಅಂದರೆ ಈ ಜಗತ್ತು, ಈ ವಸ್ತುಗಳು, ಈ ಪದಾರ್ಥಗಳು ಏನಂತ ಲಭ್ಯವಾಗಿವೆ, ಸತ್ಯವೊಂದು ಲಭ್ಯವಾಗಿವೆ. ಯಸ್ಮಾತ್ ಜಗತ್ ಏವಂ ಜಗತ್ ಇದಂ ಶರೀರ, ಏನೇನು ಲಭ್ಯ ಆಗಿದೆ ಹೇಳ್ರಿ ಈಗ, ಈ ಜಗತ್ತೆಲ್ಲ ಸತ್ಯವಾಗಿ ಲಭ್ಯ ಆಗಿದೆ. ನಂಬರ್ 1 ಇದು ಶರೀರ, ಇದು ಪ್ರಾಣ. ಇವುಗಳೆಲ್ಲವನ್ನು ಅನುಭವಿಸುವಂಥದ್ದು ಅಹಮಾದಿ. ಎಲ್ಲವನ್ನು ನಾವೇನು ವ್ಯವಹಾರ ಮಾಡ್ತೀವಿ ಜಾಗೃತ ಅವಸ್ಥೆಯಲ್ಲಿ, ನಾನು, ನನ್ನ ಪ್ರಾಣ, ನನ್ನ ಉಸಿರು, ನನ್ನ ಜನ್ಮ, ನನ್ನ ಮರಣ, ನನ್ನ ಲಾಭ, ನನ್ನ ಹಾನಿ, ನನ್ನ ಸುಖ, ನನ್ನ ದುಃಖ, ನನ್ನ ಪಾಪ, ನನ್ನ ಪುಣ್ಯ, ನನ್ನ ಧರ್ಮ, ನನ್ನ ಅಧರ್ಮ, ಎಷ್ಟೂ ನಾನುವಿನ ಜೊತೆ ಸೇರಿಸಿಕೊಂಡಂಥ ಎಷ್ಟೂ ಪ್ರಪಂಚ ಏನಿದೆಯೋ ಇದು ನನ್ನ ಅನುಭವಕ್ಕೆ ಬಂದ ಪ್ರಪಂಚ. ಈ ಪರ್ವತ, ನದಿ ಇತ್ಯಾದಿಗಳು ಮತ್ತು ನಾವೀಗ ಅನುಭವಕ್ಕೆ ಬರದೇ ಇದ್ದಂಥ ಅದೃಷ್ಟ ಫಲಗಳನ್ನು ನಾನು ಶಾಸ್ತ್ರವನ್ನು ನಂಬಿದ್ದರಿಂದಾಗಿ ಅದೃಷ್ಟ ಫಲಗಳು ಪಾಪ ಪುಣ್ಯ, ಆ ಪಾಪ ಪುಣ್ಯ ಫಲಗಳಿರ್ತಕ್ಕಂತೆ ಆ ಲೋಕಗಳು ಅಷ್ಟು ಸೇರಿಸ್ರಿ, ಯಾವುದು ಬಿಡಬೇಡ್ರಿ, ಅಷ್ಟೂ ಸೇರಿಸ್ರಿ. ನಾನುವಿನ ಜೊತೆ ಏನೇನು ಸೇರಿಸಿ ಸಾಧ್ಯದೆ ಅಷ್ಟೂ ಸೇರಿಸ್ರಿ. ಆ ಕನಸು ಹೇಗೆ ಎಚ್ಚರದಲ್ಲಿ ಸುಳ್ಳೋ ಸುಳ್ಳೋ ಹಾಗೆ ಇದಷ್ಟೂ ಸೇರಿಸಿದ್ರಲ್ಲ, ಇದು ಸ್ವರೂಪದ ಜ್ಞಾನದಲ್ಲಿ ಸುಳ್ಳೇ ಸುಳ್ಳು. ಸ್ವಾಮಿ, ಅಲ್ಲಿಂದ ಇಲ್ಲಿಗೆ ನಾವೇನು ಎಚ್ಚರ ಆಗಿಲ್ಲ, ಅದೊಂದು ಸಹಜವಾದ ಪ್ರಕೃತಿ ಕಾರ್ಯ, ಎಚ್ಚರ ಆಯ್ತು, ಗೊತ್ತಾಯ್ತು, ಅವು ಯಾವ ಇದಿಲ್ಲ ಅಂತೇಳಿ. ಆದ್ರೆ ಇಲ್ಲಿಂದ ಸ್ವರೂಪಕ್ಕೆ ಎಚ್ಚರ ಆಗೋದು ಹೆಂಗೆ? ಎಲ್ಲಿಂದ? ಈ ಜಗತ್ತು, ಈ ಸಂಬಂಧ, ಈ ಪ್ರಾಣ, ಈ ಮನಸ್ಸು, ಈ ಬುದ್ಧಿ, ಈ ಇಂದ್ರಿಯಗಳು, ಈ ವಿಷಯಗಳು, ಈ ಸಂಬಂಧಗಳು, ಈ ನಂಬಿಕೆಗಳು, ಇವೆಲ್ಲ ಕೂಡಿ ಒಂದು ದೊಡ್ಡ ದೀರ್ಘವಾದ ಪ್ರಪಂಚ ಇದೆ. ಇವೆಲ್ಲವನ್ನು ಮೀರಿ ಸ್ವರೂಪಕ್ಕೆ ಎಚ್ಚರ ಆದರೆ ಇದು ಸುಳ್ಳೇ ಸುಳ್ಳು ಅಂತ ಅನಿಸ್ತದೆ. ನೀವು ಹೇಳ್ತೀರಿ ಆ ಸ್ವರೂಪಕ್ಕೆ ಎಚ್ಚರ ಆಗುವುದು ಹೆಂಗೆ? ಹೆಂಗಂದ್ರೆ ಏನು ಹೇಳಪ್ಪ, 253 ಶ್ಲೋಕ ಅದನ್ನ ಹೇಳಿದ್ವಿ. ಆದರೂ ನೀ ಕೇಳ್ತಿ ಅಂದ್ರೆ ಹೇಳ್ತಿ. ಇರೋದು ಎರಡು ಇರೋದು, ಒಂದು ಅಸ್ಮತ, ಇನ್ನೊಂದು ಯುಷ್ಮ. ಹೋಲ್ ಕ್ರಿಯೇಷನ್ ಪೂರಾ ಈ ಸೃಷ್ಟಿಯ ಕ್ರಮ ಏನು ಕ್ರಮಬದ್ಧವಾಗಿ ಸೃಷ್ಟಿ ಆಗಿದೆ ಅಂತ ನಾವು ಹೇಳ್ತೀವಿ. ಇದು ಇರೋದು ಎರಡು, ಒಂದು ಅಸ್ಮತ, ಇನ್ನೊಂದು ಯುಷ್ಮತ. ಅಸ್ಮತ್ ಅಂದ್ರೆ ನಾನು, ಯುಷ್ಮತ್ ಅಂದ್ರೆ ಇದು. ಆಯ್ತಾ? ಎರಡನೇದ್ದು ಪಾಯಿಂಟು, ಯುಷ್ಮತ್ ಬದಲಾಗ್ತಾ ಹೋಗ್ತದೆ, ಅಸ್ಮತ್ ಹಂಗೆ ಇರ್ತದೆ. ಇದು ಟೇಬಲ್, ಇದು ವೃಕ್ಷ, ಇದು ಗೋಡೆ, ಇದು ಕಟ್ಟಡ, ಇದು ಕೋಣೆ, ಇದು ಡೆಸ್ಕು, ಇದು ವೃಕ್ಷ, ಇದು ಫಲ, ಇದು ಪರ್ವತ, ಇದು ಇದು ಇದು ಅನ್ನೋದು ಬದಲಾಗ್ತಾ ಹೋಗ್ತದೆ. ಯುಷ್ಮತ್ ಬದಲಾಗ್ತದೆ, ಅಸ್ಮತ್ ಹೆಂಗಿದೆಯೋ. ಚಿಂತನೆ ಮಾಡ್ಬೇಕು, ಅದೆಲ್ಲವನ್ನು ಯುಷ್ಮತ್ ಮಾಡಬಹುದು ಸ್ವಾಮಿ. ಆದ್ರೆ ಈ ಶರೀರ ಅಸ್ಮತ್ತೋ ಯುಷ್ಮತ್ತೋ? ಈ ಶರೀರವು ಕೂಡ ಯುಷ್ಮತ್. ಇದನ್ನು ಯುಷ್ಮತ್ ಅಂತ ನಾವು ಯಾಕನ್ಬೇಕು? ಏಕೆಂದ್ರೆ ಶರೀರವು ಯಾವ್ಯಾವ ಬದಲಾವಣೆಗೆ ಒಳಪಡುತ್ತದೆ ಅನ್ನುವುದು ನಮ್ಮ ಅರಿವಿಗೆ ಬರ್ತಾ ಇರುತ್ತದೆ. ನಾವು ಈ ಮೈಕನ್ನ ಯುಷ್ಮತ್ ಅಂತ ಯಾಕೆ ಕರೆದ್ವಿ ಅಂತಂದ್ರೆ, ಇದು ಮೈಕ್, ಇದ್ರ ಬದಲಾವಣೆ, ಇದ್ರ ವಿಕಾರ ನನ್ನ ಅನುಭವಕ್ಕೆ ಬರ್ತಾ ಇದೆ, ಆದ್ದರಿಂದ ಮೈಕ ಬೇರೆ, ನಾನೇ ಬೇರೆ, ಇದು ಇದು ಇದು ಇದು ಇದು ಇದು. ಹಾಗೆಯೇ ಶರೀರವು ಕೂಡ ನಮ್ಮ ಅನುಭವಕ್ಕೆ ಬರ್ತದೆ, ಪ್ರಾಣವು ಕೂಡ ನಮ್ಮ ಅನುಭವಕ್ಕೆ ಬರ್ತದೆ, ಇಂದ್ರಿಯಗಳು ಕೂಡ ನಮ್ಮ ಅನುಭವಕ್ಕೆ ಬರ್ತದೆ. ಆದರೆ ಇವು ಎಲ್ಲವುಗಳು ಕೂಡ ಇದು ಅಂತಾನೆ ಸಂಬೋಧಿಸಲಾಗ್ತದೆ. ಇವೆಲ್ಲವೂ ಬದಲು ಆಗ್ತವೆ. ಪ್ರಾಣ ವಿಕಾರ ಆಗ್ತದೆ, ಮನಸ್ಸು ವ್ಯಗ್ರ ಆಗ್ತದೆ, ಮನಸ್ಸಿನ ಚಂಚಲತೆ ಆಗ್ತದೆ, ಬುದ್ಧಿಯ ಚಂಚಲತೆ ಆಗ್ತದೆ, ಶರೀರದ ರೋಗಗಳಾಗ್ತಾವ, ಶರೀರದ ವಿಕಾರಗಳಾಗ್ತಾವ, ಇವಷ್ಟು ನಮ್ಮ ಅನುಭವಕ್ಕೆ ಬರ್ತಾವ, ಬದಲಾಗ್ತಾವ. ಆಗಲೇ ನಾನು ಹೇಳಿದೆ ಅಸ್ಮತ್ ಯುಷ್ಮತ್, ಯುಷ್ಮತ್ ಬದಲಾಗ್ತದ, ಅಸ್ಮತ್ ಹಾಗೆ ಇರ್ತದೆ. ಮೂರನೇ ಪಾಯಿಂಟ್, ಅಸ್ಮತ್ತನ್ನ ಯುಷ್ಮತ್ ಮಾಡಲಿಕ್ಕೆ ಬರಂಗಿಲ್ಲ. ನಾನು ಅನ್ನುವುದನ್ನ ಇದು ಅಂತ ನಿಮಗೆ ಮಾಡಿ ಬರಂಗೇ ಇಲ್ಲ. ಇದು ಅನ್ನೋದು ಎಂದಿಗೂ ನಾನಾಗುವುದಿಲ್ಲ. ಇದು ಮೂರನೇ ಪಾಯಿಂಟ್. ನಾನು ಅನ್ನೋದು ಇದು ಆಗುವುದಿಲ್ಲ, ಇದು ಅನ್ನೋದು ನಾನಾಗುವುದಿಲ್ಲ. ಈ ಮೂರು ಪಾಯಿಂಟ್, ಈ ಮೂರು ಸಂಗತಿಗಳ ಆಧಾರದ ಮೇಲೆ, ಈ ಮೂರು ಸಂಗತಿಗಳ ಆಧಾರದ ಮೇಲೆ ನಾವು ಅವಶ್ಯವಾಗಿಯೂ ಕೂಡ ನಿರ್ಣಯಕ್ಕೆ ಬರಬಹುದು. ಏನು ಅಂದರೆ, ಬದಲಾಗುವುದೆಲ್ಲವೂ ನನಗೆ ಸಂಬಂಧ ಇಲ್ಲ, ನನಗೆ ಬದಲಾವಣೆ ಇಲ್ಲ. ಅಂತಹ ಪರಂ, ಹೆಚ್ಚಿನದಾದ, ಪ್ರಶಾಂತಂ, ಅಮಲಂ, ಮಲರಹಿತವಾದ, ಅದ್ವಯಂ, ಎರಡಿಲ್ಲದೆ ಇರುವಂತಹ ಆ ಬ್ರಹ್ಮ, ತತ್ ತ್ವಂ ಅಸಿ, ಆ ಬ್ರಹ್ಮನೇ ನೀನಾಗಿದ್ದೀಯ. ಆ ಅಮಲಂ ಬ್ರಹ್ಮ, ಆ ಶುದ್ಧಂ ಬ್ರಹ್ಮ, ಆ ಪ್ರಶಾಂತಂ ಬ್ರಹ್ಮ, ಆ ಅದ್ವಯಂ ಬ್ರಹ್ಮ, ಅದು ಆಗ ನೋಡ್ಕೊತ್ಕೊಳ್ಬೇಡ, ಅದು ನೀನೇ ಆಗಿದೆ. ಎಲ್ಲರದೊಂದು ಸ್ವಭಾವ, ಆ ದೇವ್ರು ಹೆಂಗಿರ್ತಾನೋ ಇರ್ತಾನೆ, ರೂಢಿಯಾಗುತ್ತದೆ. ಇಲ್ಲರು ಹೂ ಅರಳಿದಾಗ ಇಲ್ಲಿ ದೇವ್ರು ಅಂತ ಕಾಣಿಸ್ತಿಲ್ಲ ಅವನಿಗೆ. ಆ ಮಗುವಿನ ಕಣ್ಣು ಬ್ರೈಟ್ ಆಗಿ ಅದು ಹೊಳಿತಾ ಇದ್ದಾಗ ಅಲ್ಲಿ ಭಗವಂತ ಇದ್ದಾನೆ ಅಂತ ಕಾಣಿಸಲಿಲ್ಲ, ಇಲ್ಲೇ ಇದ್ದಾನೆ, ಎದುರಿಗಿದ್ದಾನ, ಹಿಂದಿದ್ದಾನ, ಮುಂದಿದ್ದಾನ, ಸೂರ್ಯನ ಉದಯದಲ್ಲಿದ್ದಾನ, ಚಂದ್ರನ ಉದಯದಲ್ಲಿದ್ದಾನ, ನದಿಯ ಪ್ರವಾಹದಲ್ಲಿದ್ದಾನ, ಇಲ್ಲೇ ಇದ್ದಾನ, ಕಣ್ ತೆರೆದ್ರಿದ್ದಾನ, ಕಣ್ಣು ಮುಚ್ಚಿದ್ರಿದ್ದಾನ. ಆದ್ರೆ ನಮ್ಮ ಪರಿಸರ, ನಮ್ಮ ಸಮಾಜ, ನಮ್ಮ ಲೋಕ ನಮಗೆ ಯಾವ ಸಂಸ್ಕಾರ ಹಾಕೊಟ್ಟದ ಅಂತಂದ್ರೆ ದೇವರು. ಚಟ ಬಿದ್ಬಿಟ್ರೆ ಎಲ್ಲರು ತದ್ಬ್ರಹ್ಮ ತಮಸಿ. ಆ ಸಂಸ್ಕಾರ ಹೆಂಗ್ ಬಿದ್ದದೋ ಅದನ್ನ ರೀಪ್ಲೇಸ್ ಮಾಡುವಷ್ಟು ಈ ಸಂಸ್ಕಾರ ಬೀಳ್ಬೇಕಂದ್ರ ಎಷ್ಟು ಶ್ರವಣ ಆಗ್ಬೇಕು, ಎಷ್ಟು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಏನೇ ಬಿಡು ಸ್ವಾಮಿ, ನಾನು 8 ವರ್ಷ ಅದು ವೇದಾಂತ ಕೇಳಿದ್ದು ಏನು ಆಗವರು, ಏನು ಆಗವರು, ಇನ್ನೇನು ಆಗೋದು ಬಾಕಿ ಅದ ಮಾರಾಯ. ಆಮೇಲೆ ಸತ್ಸಂಗಿ ಹೇಳ್ತೇನೆ ಏನೂ ಆಗೋದು ಬಾಕಿ ಇದೆ ಅನ್ನೋದು ಬಹಳ ಸುಂದರವಾದ ಕಥೆ ಇದೆ. ಇನ್ನೇನು ಆಗೋದು, 10 ವರ್ಷ ಸಮಯ ಕೇಳಿ ಆಯ್ತಪ್ಪ ಏನಾಗ್ಬೇಕು ಹೇಳ, ಬ್ರಹ್ಮ ಕಾಣವಲ್ಲ, ಪ್ರಮೋಷನ್ ಸಿಗುವಂತ ನೌಕರಿ ಒಳಗೆ ಇನ್ಕ್ರಿಮೆಂಟ್ ಸಿಗುವಂತ ಏನೋ ಒಂದು ಮನೆ ಕಟ್ಟಿಸ್ಬೇಕು ಅಂತ ನೀ ಅದು ಕಟ್ಟಿಸ್ಲಿಕ್ಕೆ ಆಗ್ಬೇಕು. 10 ವರ್ಷ ಬೇಡ ಅಂತ ಕೇಳಿದ್ದೆ. ಆಗುವುದು ಬ್ರಹ್ಮಲ್ಲ, ಹೋಗೋದು ಬ್ರಹ್ಮಲ್ಲ, ತರೋದು ಬ್ರಹ್ಮಲ್ಲ, ಹುಟ್ಟಿಸೋದು ಬ್ರಹ್ಮಲ್ಲ, ಇವು ಯಾವ ಪ್ರಕ್ರಿಯೆಗಳಿಗೂ ಅದು ಒಳಪಡುವುದಿಲ್ಲ. ಮತ್ತೇನು, ತದ್ ಬ್ರಹ್ಮ ತ್ವಂ ಅಸಿ, ಆ ಬ್ರಹ್ಮನು ನೀನೇ ಆಗಿದ್ದೀಯಾ ಅನ್ನುವ ಮೂಲಕವಾಗಿ ಅವರು ಕೆಲವು ಧ್ಯಾನ ಶ್ಲೋಕಗಳನ್ನು, ನಿಧಿಧ್ಯಾಸನ ಶ್ಲೋಕಗಳನ್ನು ಪ್ರವೇಶ ಮಾಡ್ತಾರೆ. ಅದನ್ನು ನಾವು ಬರೀ ಪಾಠಕ್ಕಾಗಿ ಇಟ್ಕೊಂಡಿದ್ದು. ನೀವು ಬರ್ಕೊಂಡಿದ್ದೀರಿ, ತರಲಿಲ್ಲಮ್ಮ? ಬರ್ಕೊಂಡಿದ್ದಿರಲ್ಲ, ತಂದಿಲ್ವಾ ನಿಮ್ಮ ಜೊತೆ? ನಾನು ಹೇಳ್ಕೊಡ್ತೀನಿ ಇವತ್ತೊಂದು ದಿವಸ, ನಾಳೊಂದು ದಿವಸ ಹೇಳ್ಕೊಡ್ತೀನಿ, ಮುಂದೆ ನೀವು ಎಲ್ಲರೂ ಕಾಮನ್ ಆಗಿ ನಾವು ಹೇಳ್ಕೊಡೋಣ. ಓಕೆ, ಆರ ಹೇಳೋಣಂತೆ. ಇನ್ನು ನಾಲ್ಕು ಬಂದು ಬಿಡ್ರಿ ನಾಳೆ. ಜಾತಿ ನೀತಿ ಕುಲ ಗೋತ್ರ ದೂರಗಂ, ಜಾತಿ ನೀತಿ ಕುಲ ಗೋತ್ರ ದೂರಗಂ, ನಾಮ ರೂಪ ಗುಣ ದೋಷ ವರ್ಜಿತಂ, ನಾಮ ರೂಪ ಗುಣ ದೋಷ ವರ್ಜಿತಂ, ದೇಶ ಕಾಲ ವಿಷಯಾತಿ ವರ್ತಿಯದ, ದೇಶ ಕಾಲ ವಿಷಯಾತಿ ವರ್ತಿಯದ, ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ, ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ, ಯತ್ ಪರಂ ಸಕಲ ವಾಗ ಗೋಚರಂ, ಯತ್ಪರಂ ಸಕಲ ವಾಗ ಗೋಚರಂ, ಗೋಚರಂ ವಿಮಲ ಬೋಧ ಚಕ್ಷುಷ, ಗೋಚರಂ ವಿಮಲ ಬೋಧ ಚಕ್ಷುಷ, ಶುದ್ಧ ಚಿದ್ಘನ ಮನಾದಿ ವಸ್ತು ಯತ್, ಶುದ್ಧ ಚಿದ್ಘನ ಮನಾದಿ ವಸ್ತು ಯತ್, ಬ್ರಹ್ಮ ತತ್ ತ್ವಮಸಿ ಭಾವಯಾತ್ಮನಿ, ತ್ವಮಸಿ ಭಾವಯಾತ್ಮನಿ, ಷಡ್ಭಿರೂರ್ಮಿ ಭಿರ ಯೋಗಿ ಯೋಗಿ ಹೃದ, ಷಡ್ಭಿರೂರ್ಮಿ ಭಿರ ಯೋಗಿ ಯೋಗಿ ಹೃದ, ಭಾವಿತಂ ನ ಕರಣೈರ್ವಿಭಾವಿತಂ, ಭಾವಿತಂ ನ ಕರಣೈರ್ವಿಭಾವಿತಂ, ಬುದ್ಧ ವೇದ್ಯ ಮನವದ್ಯಮ ಸ್ತಿಯತ್, ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ, ಭ್ರಾಂತಿ ಕಲ್ಪಿತ ಜಗತ್ಕಲಾಶ್ರಯಂ, ಸ್ವಾಶ್ರಯಂ ಚ ದಸ ಸದಸದ್ವಿಲಕ್ಷಣಂ, ನಿಷ್ಕಲಂ ನಿರುಪಮಾನವದ್ಧಿಯತ, ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ, ಜನ್ಮ ಬುದ್ಧಿ ಪರಿಣ್ಯ ಪರಿಣತ್ಯ ಪಕ್ಷಯತ, ಪರಿಣತ್ಯ ಪಕ್ಷಯತ, ಜನ್ಮ ವೃದ್ಧಿ ಪರಿಣತ್ಯ ಪಕ್ಷಯತ, ವ್ಯಾಧಿ ನಾಶನ ವಿಹೀನ ಮವ್ಯಯಂ, ವಿಶ್ವ ಸೃಷ್ಟವ ವಿಘಾತ ಕಾರಣಂ, ವಿಶ್ವ ಸೃಷ್ಟವ ವಿಘಾತ ಕಾರಣಂ, ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ, ಅಸ್ತಭೇದ ಮನ ಪಾಸ್ತ ಲಕ್ಷಣಂ, ನಿಸ್ತರಂಗ ಜಲರಾಶಿ ನಿಶ್ಚಲಂ, ನಿತ್ಯ ಮುಕ್ತಮ ವಿಭಕ್ತ ಮೂರ್ತಿಯತ, ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ, ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಈ ಪ್ರಕಾರ ಇವು ಧ್ಯಾನ ಶ್ಲೋಕಗಳು, ಇವು ಧ್ಯಾನ ಶ್ಲೋಕ ನಿಧಿಧ್ಯಾಸನ ಶ್ಲೋಕಗಳು, ಮನನ ಮಾಡಲಿಕ್ಕೆ ಅತ್ಯಂತ ಸುಂದರವಾದ ಶ್ಲೋಕಗಳು. ಮತ್ತು ಪೂಜ್ಯ ಸ್ವಾಮೀಜಿ ಅದಕ್ಕೆ ಟ್ಯೂನ್ ಕೂಡ ಬಹಳ ಚಂದ ಹಾಕಿದ್ದಾರೆ. ಹೀಗಾಗಿ ಗುಣ ಗುಣ ಗುಣ ಸುಮ್ಮನೆ ಕೂತಾಗ ನಿಂತಾಗ ಬ್ರಹ್ಮ ತತ್ವಮಸಿ ಭಾವಯಾಮಿ ಬ್ರಹ್ಮ ತತ್ವಮಸಿ ಭಾವಯಾಮಿ ಸದಾ ಇರಬೇಕು. ಸದಾ ಈ ಶ್ಲೋಕಗಳು ಬಹಳ ಸುಂದರವಾದ ಶ್ಲೋಕಗಳು.